ಆಕಾಶವಾಣಿ ಮಡಿಕೇರಿ, ಸಮಯ 6:58. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇಂದು ನೀವು ಕೇಳುವಿರಿ ಕೊಡಗು ಜಿಲ್ಲೆಯಲ್ಲಿ ಗೋಡಂಬಿ ಬೆಳೆಯ ಕೃಷಿ ಕುರಿತು ತೋಟಗಾರಿಕೆ ಇಲಾಖೆಯ ಎಸ್ ವಿಜೇತ್ ಅವರೊಡನೆ ಮಾತುಕತೆ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಗೋಡಂಬಿಯನ್ನ ಕೆಲವಾರು ಕೃಷಿಕರು ಸಾಗುವಳಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನೋಡೋದಾದ್ರೆ ಗೋಡಂಬಿ ಬೆಳೆಯುವ ಕೃಷಿಕರು ನೂರಾರು ಜನ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೋಡಂಬಿ ಕುರಿತು ಸಲಹೆಗಳನ್ನ ನೀಡ್ತಿದ್ದಾರೆ, ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಮಡಿಕೇರಿಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ಎಸ್ ವಿಜೇತ ಅವರು. ವಿಜೇತ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಗೋಡಂಬಿ ವಿಚಾರವನ್ನ ಪ್ರಸ್ತಾಪ ಮಾಡಿ, ನಮ್ಮ ದೇಶದ ಚಿತ್ರಣ ಹೇಗಿದೆ? ನಮ್ಮ ದೇಶದಲ್ಲಿ ಸುಮಾರು 10.5 ಲಕ್ಷ ಹೆಕ್ಟೇರ್ನಷ್ಟು ಜಾಗದಲ್ಲಿ ಸುಮಾರು 7.7 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೋಡಂಬಿ ಬೆಳೀತಾ ಇದ್ದೇವೆ, ಮತ್ತು ಅದರ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ ಸುಮಾರು 750 ಕೆಜಿಗಳು ಮಾತ್ರ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು 1.3 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ, ಇದರ ಉತ್ಪಾದಕತೆ ಸುಮಾರು 0.77 ಮೆಟ್ರಿಕ್ ಟನ್ನಷ್ಟು ಇದೆ, ಮತ್ತು ಇದರ ಪ್ರೊಡಕ್ಟಿವಿಟಿ ನೋಡಿಕೊಂಡ್ರೆ ಬಹಳ ಕಡಿಮೆ. ನಮ್ಮ ರಾಜ್ಯದಲ್ಲಿ ಸುಮಾರು 650 ಕೆಜಿಗಳಷ್ಟೇ ಇದೆ ಒಂದು ಹೆಕ್ಟೇರ್ಗೆ. ಹೌದು ಸರ್. ಅಲ್ವಾ, ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಗೋಡಂಬಿಯನ್ನ ಹೆಚ್ಚಿಗೆ? ನಮ್ಮ ದೇಶದಲ್ಲಿ ಜಾಸ್ತಿ ಬೆಳೀತಾ ಇರೋದು ಕರ್ನಾಟಕದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು ಮತ್ತೆ ಒರಿಸ್ಸಾ ಈ ರಾಜ್ಯಗಳಲ್ಲೂ ಸಹಿತ ಹೆಚ್ಚಾಗಿ ರೈತರು ಈ ಕೃಷಿಯ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಕೊಡಗಿನಲ್ಲಿ ಎಷ್ಟು ಪ್ರದೇಶ ಇರಬಹುದು? ಕೊಡಗಿನಲ್ಲಿ ಸುಮಾರು 650 ರಿಂದ 700 ಎಕರೆಯಷ್ಟು ಪ್ರದೇಶ ಇದೆ. ಉತ್ತರ ಕೊಡಗು ಭಾಗದಲ್ಲಿ ಜಾಸ್ತಿ ಇದೆ. ಸಂಪಾಜೆ, ಚಂಬು ಗ್ರಾಮ ಮತ್ತೆ ಪೆರಾಜೆ ಗ್ರಾಮಗಳ ಸುತ್ತಮುತ್ತ ಈ ಕೃಷಿ ಹೆಚ್ಚಾಗಿ ಜನಗಳು ಆಸಕ್ತಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ವಾತಾವರಣದ ಮೇಲೆನೂ ಈ ಬೆಳೆ ಬೆಳವಣಿಗೆ ಉತ್ಪಾದನೆ ಅವಲಂಬನೆ ಆಗಿದೆ ಅಂತ ನಾವು ಅನ್ಕೊಳ್ಬಹುದಲ್ವಾ? ಹೌದು ಸರ್. ಈ ಬೆಳೆಯನ್ನ ಸಮುದ್ರ ಮಟ್ಟದಿಂದ ಸುಮಾರು 700 ಮೀಟರ್ ವರೆಗೂ ಬೆಳಿಬಹುದು, ಮತ್ತೆ ಇದಕ್ಕೆ ಸುಮಾರು 40-42 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ವರೆಗೂ ಸಹಿತ ನಾವು ಬೆಳಿಬಹುದು, ಮತ್ತೆ 20 ಸೆಂಟಿಗ್ರೇಡ್ ಕೆಳಗಡೆ ಇದನ್ನ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ನಮ್ಮ ಮಡಿಕೇರಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಬೆಳೆಯಲಿಕ್ಕಾಗೋದಿಲ್ಲ. ಮತ್ತೆ ಜೋಡಪಾಲ, ಸಂಪಾಜೆ, ಚಂಬು, ಪೆರಾಜೆ ಗ್ರಾಮಗಳ ಈ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೀತಾ ಇದೆ. ಶನಿವಾರ ಸಂತೆ ಭಾಗಗಳಲ್ಲೂ ಕೆಲವೊಬ್ರು ಹಾಕೊಂಡಿದ್ದಾರೆ. ಮಾಡಬಹುದು ಸರ್, ಅದು ಈಗ ಸೋಮವಾರಪೇಟೆ ಬಯಲು ಪ್ರದೇಶದಲ್ಲಿ ಸಹಿತ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇದೇ ರೀತಿ ಮೈದಾನದ ಪ್ರದೇಶದಲ್ಲೂ ಸಹಿತ ಕೋಲಾರ ಆಗಿರ್ಬೋದು, ತುಮಕೂರು, ಮಂಡ್ಯ, ಈ ಕಡೆ ಕುಶಾಲನಗರ ತಾಲೂಕುಗಳಪಡುತ್ತೆ, ಅಲ್ಲಿನೂ ಆರಾಮ. ಹೌದೌದು, ಚೆನ್ನಾಗಿ ಬರುತ್ತೆ ಅಲ್ಲಿ, ಅಲ್ಲೆಲ್ಲ ಬರ್ತಾ ಇದೆ. ಅಲ್ಲೆಲ್ಲ ನಿರ್ದಿಷ್ಟವಾದ ಕೆಲವು ತಳಿಗಳಿದ್ದಾವೆ, ಆ ತಳಿಗಳನ್ನ ನಾವು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಲ್ಲಿ. ಒಂದು ತಾವ್ ಹೇಳಿದಂಗೆ 40-42 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರೋ ಪ್ರದೇಶಗಳಲ್ಲೂ ಬರುತ್ತೆ. ಮತ್ತೆ ತುಂಬಾ ಶೀತ ಆಗಬಾರ್ದು, ತುಂಬಾ ಶೀತ ಆಗಬಾರ್ದು. ಮತ್ತೆ 30-35 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಚೆನ್ನಾಗಿ ಬರುತ್ತೆ. ಅತಿ ಮಳೆಯನ್ನು ಸಹಿಸಿಕೊಳ್ಳುತ್ತ ಹೂವು ಆಗೋ ಟೈಮಲ್ಲಿ ಅತಿ ಮಳೆ ಬರಬಾರದು. ಅದಕ್ಕಿಂತ ಮುಂಚೆ ಬಂದ್ರೆ ತೊಂದರೆ ಇಲ್ಲ. ಹೂವು ಆಗೋ ಟೈಮಲ್ಲಿ ಬಂದ್ರೆ ಅದರ ಇಳುವರಿ 20-30% ಕಡಿಮೆ ಆಗೋ ಸಾಧ್ಯತೆ ಬಹಳ ಇರ್ತದೆ. ಸಾಕಷ್ಟು ತಳಿಗಳಿದಾವಲ್ವಾ ಭಾರತದಲ್ಲಿ? ಸುಮಾರು 45-50 ತಳಿಗಳು ನಮ್ಮ ಗೇರು ಸಂಶೋಧನಾ ಕೇಂದ್ರಗಳಿಂದ ಡೆವಲಪ್ ಮಾಡಿದ್ದಾರೆ. ಗೇರು ಸಂಶೋಧನಾ ಕೇಂದ್ರ ಉಲ್ಲಾಳ, ನಮ್ಮ DCR ಅಂತ ಇದೆ, ಗೇರು ಸಂಶೋಧನಾ ನಿರ್ದೇಶನಾಲಯ ಇದೆ ಪುತ್ತೂರಿನಲ್ಲಿ, ಮತ್ತೆ ಕೇರಳದ ಸಂಶೋಧನಾಲಯ ಇದೆ, ಮತ್ತೆ ಗೋವಾದಲ್ಲಿದೆ. ಎಲ್ಲಾ ಸೇರಿ ಸುಮಾರು 45-50 ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಸುಮಾರು 7-8 ತಳಿಗಳು ಬಹಳ ಪಾಪ್ಯುಲರ್ ಆಗಿದೆ. ಆಂಧ್ರದಲ್ಲಿನೂ ರಾಜಮುಂಡ್ರಿ ಅನ್ಕೊಂಡು ಬಾಪಟ್ಲ 1-2 ಇದೆ. ಒಟ್ಟಾರೆ ಆಯಾ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತೆ ರೈತರಿಗೆ ಹಿಡಿಸುವ ರೀತಿಯಲ್ಲಿ ಇಳುವರಿ ಕೊಡೋ ಸಾಮರ್ಥ್ಯವನ್ನು ಈ ತಳಿಗಳಲ್ಲಿ ಸೇರಿಸಿದರೆ ಆ ಗುಣಗಳನ್ನು ಪಡ್ಕೊಂಡಿದ್ದಾರೆ. ತೋಟಗಾರಿಕೆ ಇಲಾಖೆಯನ್ನು ಉತ್ತೇಜನ ನೀಡುತ್ತಾ ಬಂದಿದೆ. ಈ ಕುರಿತಂತೆ ಈಗ ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಗೇರು ಕೃಷಿಯನ್ನ ಮಾಡೋ ರೈತರಿಗೆ ಏನು ಸವಲತ್ತುಗಳನ್ನು ಕೊಡ್ತೀರಿ ಅಥವಾ ಹೇಗೆ ಸಹಾಯಕ್ಕೆ ಬರ್ತೀರಿ? ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಗೇರು ಪ್ರದೇಶ ವಿಸ್ತರಣೆಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು 28,500 ನಾವು ಸಹಾಯಧನ ಕೊಡ್ತಾ ಇದ್ದೇವೆ. ಮತ್ತೆ ಅದೇ ರೀತಿ ಇದು ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು 40,000 ನಾವು ಸಹಾಯಧನ ಕೊಡ್ತಾ ಇದ್ದೇವೆ. ಮತ್ತು ಇದು ಮೊದಲನೇ ವರ್ಷ. ಮತ್ತು 2ನೇ ಮತ್ತು 3ನೇ ವರ್ಷದ ಅದರ ಪಾಲನೆಗಾಗಿ ನಾವು ಸುಮಾರು 11,500 ಕೊಡ್ತಾ ಇದ್ದೀವಿ ಪ್ರತಿ ಹೆಕ್ಟೇರ್ಗೆ. ಅದೇ ರೀತಿ ನಾವು ಇದರ ಕಳೆ ನಿಯಂತ್ರಣ ಮಾಡಲಿಕ್ಕೆ ಕಳೆ ಕೊಚ್ಚುವ ಯಂತ್ರಕ್ಕೂ ಸಹಿತ ನಾವು 40%+ ಸಹಾಯಧನ ಕೊಡ್ತಾ ಇದ್ದೇವೆ. ಮತ್ತು ನಾವು ಈ ಗೇರು ಬೆಳೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಲು 90%+ ಸಹಾಯಧನ ಕೊಡ್ತಾ ಇದ್ದೇವೆ. ಪರವಾಗಿಲ್ಲ, ನಾಟಿ ಮಾಡೋದ್ರಿಂದ ಹಿಡಿದು ಸಸಿಗಳ ಪೂರೈಕೆಯಿಂದ ಹಿಡಿದು ಕಟಾವಿನ ಹಂತದವರೆಗೂ ಕೆಲವೊಂದ್ಸರಿ ರಫ್ತು ಮಾಡ್ಲಿಕ್ಕೂ ಅವಕಾಶವನ್ನ ಇಲಾಖೆ ಮಾಡಿಕೊಡುತ್ತೆ ಅಥವಾ ಬೆಂಬಲಕ್ಕೆ ಬರುತ್ತೆ ಅಲ್ವಾ? ಹೌದು ಹೌದು. ಹೇಳಿ, ಭೂಮಿಯ ಆಯ್ಕೆ, ಅಂತರ ಮತ್ತು ಹಾಕುವ ಕ್ರಮ, ಇವುಗಳ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಭೂಮಿ ಆಯ್ಕೆ ಅಂದ್ರೆ ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಗೇರನ್ನ ಬರೀ ಬಂಜರು ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ರು, ಮತ್ತೆ ಅದಕ್ಕೆ ಸರಿಯಾದ ನಿರ್ವಹಣೆ ಕ್ರಮಗಳನ್ನು ತಗೊಳ್ತಾ ಇರಲಿಲ್ಲ. ಆದ್ರಿಂದ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದನೆ, ಒಂದು ಯುನಿಟ್ ಏರಿಯಾಗೆ ಉತ್ಪಾದನೆ ಬಹಳ ಕಡಿಮೆ ಇದೆ. ಅಂದ್ರೆ ಸುಮಾರು 750 kg ಇದೆ ಅಷ್ಟೇ. ಆದ್ರೆ ಈಗ ಬೇರೆ ದೇಶಗಳ ಕಂಪೇರ್ ಮಾಡ್ಕೊಂಡ್ರೆ ವಿಯೆಟ್ನಾಂ ದೇಶದಲ್ಲಿ ಒಂದು ಹೆಕ್ಟೇರ್ ನಲ್ಲಿ ಸುಮಾರು 2,500 kg ಅವರು ಇಳುವರಿ ತೆಗಿತಾ ಇದ್ದಾರೆ. ಇದಕ್ಕೆ ಕಾರಣ ಏನೆಂದರೆ ನಮ್ಮ ದೇಶದ ತೋಟಗಳು ಹಳೆ ತೋಟಗಳಿದ್ದಾವೆ, ಮತ್ತೆ ಆ ತೋಟಗಳು ಈ ಬೀಜ ಸಸಿಗಳಿಂದ ಉತ್ಪಾದನೆ ಮಾಡಿದ್ದಾರೆ. ಇದಕ್ಕೆ ನಾವು ಸರಿಯಾದ ನಿರ್ವಹಣೆ, ನೀರು, ಗೊಬ್ಬರವನ್ನು ನಾವು ಸರಿಯಾಗಿ ಕೊಡ್ತಾ ಇಲ್ಲ. ಇದು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ನಾವು ಆಯ್ಕೆ ಮಾಡಬೇಕಾದ್ರೆ ಇದು ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಸಹಿತ ಬೆಳೆಯುತ್ತದೆ. ಆದ್ರೆ ಈ ಕಪ್ಪು ಮಣ್ಣು ಮತ್ತೆ ಸೆಲೈನ್ ಸಾಯಿಲ್ಸ್, ಕ್ಷರ ಸಾಯಿಲ್ಸ್ ಇದರಲ್ಲಿ ಬಿಟ್ಟು ಎಲ್ಲಾ ಮಣ್ಣುಗಳಲ್ಲೂ ಬೆಳವಣಿಗೆ ಆಗುತ್ತೆ. ನಾವು ಗೇರು ಕೃಷಿ ಮಾಡೋದಕ್ಕೆ ಮುಂಗಾರಿನ ಮುಂಚೆ ನಾವು ಈ ಬೇಸಾಯ ಕ್ರಮಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಕಾಡೆಲ್ಲ ಕಡಿದು ಸುಮಾರು 2.5 ಅಡಿ ಅಗಲ, 2.5 ಅಡಿ ಉದ್ದ, 2.5 ಅಡಿ ಆಳ ಗುಂಡಿಗಳನ್ನ ತೆಗೆದು ಆ ಗುಂಡಿಗಳನ್ನ ಸೂರ್ಯ ಕಿರಣಗಳಿಗೆ ಎಕ್ಸ್ಪೋಸ್ ಆಗ್ಬೇಕು. ಯಾಕೆಂದ್ರೆ ಅದರಲ್ಲಿ ಏನಾದ್ರೂ ಗೆದ್ದಲು ಹುಳ ಇರ್ಬೋದು, ಇರುವೆಗಳು ಇರ್ಬೋದು, ಇದೆಲ್ಲ ಇದ್ರೆ ಸಾಯುತ್ತೆ. ಆದ ನಂತರ ನಾವು ಕಸಿ ಕಟ್ಟಿರುವ ಸಸಿಗಳನ್ನೇ ನಾವು ಆಯ್ಕೆ ಮಾಡಬೇಕು. ಸಸಿಗಳು ನಮ್ಮ DRC ಪುತ್ತೂರಿಂದ ಸಿಗುತ್ತೆ ಅಥವಾ ಉಲ್ಲಾಳದಿಂದನೂ ಸಿಗುತ್ತೆ, ಮತ್ತೆ ಬೇರೆ ಬೇರೆ ಪ್ರೈವೇಟ್ ನರ್ಸರಿಗಳಿವೆ. ಡೈರೆಕ್ಟರೇಟ್ ಆಫ್ ಕೋಕೋ ಅಂಡ್ ಕ್ಯಾಶ್ಯೂ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ ಕೊಚ್ಚಿನಲ್ಲಿ, ಅದರಿಂದ ಅಪ್ರೂವ್ ಆಗಿರೋ ಪ್ರೈವೇಟ್ ನರ್ಸರಿಗಳಿವೆ. ಅಪ್ರೂವ್ ಆಗಿರೋ ನರ್ಸರಿಗಳನ್ನ ನಾವು ಒಳ್ಳೆ ಗುಣಮಟ್ಟದ ಕಸಿ ಗಿಡಗಳನ್ನ ತಗೋಬಹುದು. ಈ ಕಸಿ ಗಿಡಗಳನ್ನ ಒಂದು ಮಳೆ ಆದ ನಂತರ ನೆಡಬೇಕಾಗುತ್ತೆ. ನೆಡುವಾಗ ಏನ್ ಮಾಡ್ಬೇಕಂದ್ರೆ ಗುಂಡಿಗೆ 2/3 ಭಾಗ ಮೇಲ್ಭಾಗದ ಮಣ್ಣು, ಮತ್ತೆ 15-20 kg ಕೊಟ್ಟಿಗೆ ಗೊಬ್ಬರ, ಮತ್ತೆ 200 g ರಾಕ್ ಫಾಸ್ಪೇಟ್ ನ ಮಿಶ್ರಣ ಮಾಡಿ ಗಿಡಗಳನ್ನ ನೆಡಬೇಕಾಗುತ್ತೆ. ನೆಡುವಾಗ ಗೇರು ಬೀಜದ ಪಾಲಿಬ್ಯಾಗ್ ಅನ್ನು ತೆಗಿಬೇಕಾದ್ರೆ ಬಹಳ ಮುಖ್ಯವಾದ ಅಂಶ. ತೆಗಿಬೇಕಾದ್ರೆ ನಾವು ಆ ಪಾಲಿಬ್ಯಾಗಿನ ಬೇರಿನಲ್ಲಿರುವ ಮಣ್ಣನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಬರೀ ಪಾಲಿಬ್ಯಾಗಿನ ಪ್ಲಾಸ್ಟಿಕ್ ತೆಗೆದು ಅದನ್ನು ಅದೇ ರೀತಿ ಅಲ್ಲಿ ಇಟ್ಟು ಮಣ್ಣು ಮುಚ್ಚಬೇಕು. ಮತ್ತು ಮಣ್ಣು ಮುಚ್ಚಬೇಕಾದ್ರೆ ಮಣ್ಣಿನಿಂದ ಸುಮಾರು 10 ಸೆಂಟಿಮೀಟರ್ ಕಸಿ ಕಟ್ಟಿದ ಜಂಟಿ ಇರುತ್ತದೆ, ಅದು ಮೇಲೆ ಇರಬೇಕು. ಈ ತರ ನೋಡ್ಕೊಂಡು ನಾಟಿ ಮಾಡಿದ ನಂತರ ಆಧಾರ ಕೋಲನ್ನು ಕಂಪಲ್ಸರಿಯಾಗಿ ಕಟ್ಟಬೇಕಾಗುತ್ತೆ. ಏನಕ್ಕೆಂದ್ರೆ ಇದು ಗಾಳಿಯಿಂದ ಗಿಡಗಳನ್ನ ಉಳಿಸ್ಕೋಬೇಕಾದ್ರೆ ಆಧಾರ ಕೋಲು ಬಹಳ ಮುಖ್ಯವಾದ ಒಂದು ಅಂಶ. ಇದಾದ ನಂತರ ನಾವು ಮಲ್ಚಿಂಗ್ ಮಾಡಬೇಕಾಗುತ್ತೆ. ತರಗೆಲೆ ಗೊಬ್ಬರ ಮತ್ತು ಬೇರೆ ಎಲೆ ಗೊಬ್ಬರಗಳ ಮೇಲೆ ಮಲ್ಚಿಂಗ್ ಮಾಡಿದ್ರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಗಿಡದ ಬೆಳವಣಿಗೆ ಬಹಳ ಚೆನ್ನಾಗಿ ಆಗುತ್ತೆ. ಗಿಡದ ಬುಡದ ಸುತ್ತ ತರಗು ಅಥವಾ ಸಾವಯವ ಪದಾರ್ಥವನ್ನು ಹಾಕೊಂಡು ನೀರನ್ನ ಹದವಾಗಿ ಕೊಟ್ಕೊಂಡ್ರೆ ಸಾಕು. ಅಂತರ ಹೇಗೆ ಸಾಮಾನ್ಯವಾಗಿ ಇಲಾಖೆಯವರು ತಜ್ಞರು ಶಿಫಾರಸ್ ಮಾಡುದು, ರೈತರು ಹೇಗೆ ಅಂತರ ಇಟ್ಕೊಂಡು ಬೆಳೆಸ್ತಿದ್ದಾರೆ? ನಮ್ಮ ಇಲಾಖೆ ಶಿಫಾರಸ್ ಮಾಡಿರೋ ಅಂತರ ಅಂದ್ರೆ 6x6 ಮೀಟರ್, 6 ಮೀಟರ್ ಗಿಡದಿಂದ ಗಿಡಕ್ಕೆ ಮತ್ತು 6 ಮೀಟರ್ ಸಾಲಿಂದ ಸಾಲಕ್ಕೆ, ಒಂದು 20 ಅಡಿ. ಇಷ್ಟು ಮಾಡಿದ್ರೆ ಸುಮಾರು ನಮ್ಗೆ 1 ಎಕರೆಗೆ 110 ಗಿಡ ಕೂರ್ತವೆ. ಮತ್ತೆ ಇಲ್ಲಿ ಉತ್ತರ ಕೊಡಗು ಭಾಗದಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 7.5 ಮೀಟರ್ ಅಷ್ಟು ಸ್ಪೇಸಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಅದರಿಂದ ಸುಮಾರು 72-82 ಗಿಡಗಳು ಕೂರ್ತವೆ ಅಷ್ಟಾಕಿದ್ರೆ. ಯಾಕೆ ಅಷ್ಟು ದೂರ ಇಟ್ಕೊಳ್ತಾರೆ? ಏನಾದರೂ ಮಧ್ಯದಲ್ಲಿ ಬೆಳೆಗಳನ್ನ ಮಾಡ್ತಾರೆ? ಹೇಗೆ ಬೆಳೆಗಳನ್ನ ಮೊದಲನೇ 3-4 ವರ್ಷ ನಾವು ಇಂಟರ್ಕ್ರಾಪಿಂಗ್ ಮಾಡಬಹುದು. ಈಗ ನಮ್ಮ ಕರಾವಳಿ ಪ್ರದೇಶದಲ್ಲಿ ಪೈನಾಪಲ್ ಅನ್ನು ಇಂಟರ್ಕ್ರಾಪಿಂಗ್ ಆಗಿ ಮಾಡ್ತಾ ಇದ್ದಾರೆ. ಇಳೆಜಾರಿಗೆ ಅಡ್ಡಲಾಗಿ ನಾವು ಟ್ರೆಂಚಸ್ ಅನ್ನು ತೆಗೆದು ಸುಮಾರು 60x30 ಸೆಂಟಿಮೀಟರ್ ಅಂತರದಲ್ಲಿ ಈ ಪೈನಾಪಲ್ ಅನ್ನು ನಾಟಿ ಮಾಡ್ತಾ ಇದ್ದಾರೆ. ಇದು ಸುಮಾರು 18-20 ತಿಂಗಳ ಬೆಳೆ ಆಗಿರೋದ್ರಿಂದ 2 ಬೆಳೆಗಳನ್ನು ನಾವು ಪೈನಾಪಲ್ ಅನ್ನು ತೆಗಿಬಹುದು. 40,000-50,000 ಹೆಚ್ಚಿಗೆ ಅವರು ಲಾಭವನ್ನು ಗಳಿಸ್ತಾ ಇದ್ದಾರೆ. ಇದಲ್ಲದೆ ಬೇರೆ ಅರಿಶಿನ ಸಹಿತ ಮಾಡ್ತಾ ಇದ್ದಾರೆ. ಸುಮಾರು ಇದರಿಂದ 4-5 ಟನ್ ಪರ್ ಹೆಕ್ಟೇರ್ ಗೆ ನಾವು ತೆಗಿಬಹುದು. ಶುಂಠಿ ಬೆಳಿಬಹುದು, ಬಾಳೆ ಬೆಳಿಬಹುದು, ಎಲಿಫೆಂಟ್ ಫೂಟ್ ಆಮ್ ಅಂತಾರೆ, ಸುವರ್ಣಗೆಡ್ಡೆ ಇದನ್ನು ಸಹಿತ ಬೆಳಿಬಹುದು. ಸ್ಥಳೀಯ ಸೊಪ್ಪು ತರಕಾರಿಗಳು 4-5 ವರ್ಷ ಬೆಳಿಬಹುದು. ಅದಾದ್ಮೇಲೆ ಅದು ಕೆನೋಪಿ ಇನ್ಕ್ರೀಸ್ ಆಗೋದ್ರಿಂದ ಅದು ಮಧ್ಯ ಉಳಿದಿರೋ ಜಾಗ ಕಡಿಮೆ ಆಗ್ತಾ ಬರುತ್ತೆ. ಸೂಕ್ತವಾದ ಜಾಗ ಸಿಗೋದಿಲ್ಲ. ನೆರಳಿನಲ್ಲಿ ಯಾವುದೇ ಬೆಳೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕೆಲವೊಬ್ರು ನೆರಳಾದ್ಮೇಲೆ ಕಾಫಿ ಹಾಕ್ಲಿಕ್ಕೆ ಶುರು ಮಾಡ್ಕೊಂತಾರೆ. ಮರಗಳು ಒಂದ್ಕೊಂದು ಸೇರ್ಕೊಂಡ್ಬಿಟ್ರೆ ಅಲ್ಲಿ ಆರಾಮಾಗಿ ಕಾಫಿ ಬರುತ್ತೆ ಅಂತ ಅನ್ಕೊಂಡು ಸಕಲೇಶ್ಪುರ ತಾಲೂಕು ಮತ್ತಿನ್ನು ಶ್ರೀನಿವಾರ ಸಂತೆ ಆ ಕಡೆಗೆಲ್ಲ ಕೆಲವೊಬ್ರು ಕಾಫಿಯನ್ನು ಹಾಕೊಂಡಿದ್ದಾರೆ, ವೆನಿಲ್ಲವನ್ನು ಬೆಳೆಸ್ಕೊಂಡಿದ್ದಾರೆ, ಕರಿಮೆಣಸನ್ನು ಬಂದಷ್ಟು ಬರ್ಲಿ ಅಂತ ಅನ್ಕೊಂಡು ಮಾಡ್ಕೊಂತಾರೆ. ಪ್ರಾರಂಭದಲ್ಲಿ ಸಗಣಿ ಗೊಬ್ಬರ ಸಾವಯವ ಗೊಬ್ಬರ ಕೊಡಬೇಕು. ಆಮೇಲೆ ರಾಸಾಯನಿಕ ಗೊಬ್ಬರ ಅನಿವಾರ್ಯತೆ ಇದೆಯಾ ಅಥವಾ ಅದಿಲ್ದಲ್ಲೇ ಸಾವಯವ ಗೊಬ್ಬರದಲ್ಲೂ ಬೆಳ್ಕೊಳ್ಬಹುದು? ಮೊದಲೆಲ್ಲ ರೈತರು ಏನಂತ ಇದ್ರು ಅಂದ್ರೆ ಗೇರು ಬೆಳೆಗೆ ಒಂದು ಗೊಬ್ಬರ ಬೇಕು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಇದು ಕಾಡು ಬೆಳೆ, ಬಂಜರು ಭೂಮಿಯಲ್ಲಿ ಬೆಳೆಯುವ ಬೆಳೆ. ಆದ್ರೆ ಗೇರಿನಲ್ಲಿ ನಾವು ಹೆಚ್ಚಿನ ಇಳುವರಿ ಪಡೆಯಬೇಕಂದ್ರೆ ಗೊಬ್ಬರವನ್ನು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಹಾಕಬಹುದು ಅಥವಾ ಜಮೀನಿನಲ್ಲಿ ಪದಾರ್ಥಗಳನ್ನು ಉಪಯೋಗಿಸಿ ಎಲೆ ಆಗಿರ್ಬಹುದು ಮತ್ತೆ ಗೇರು ಹಣ್ಣಿನಿಂದ ಕಾಂಪೋಸ್ಟ್ ಅನ್ನು ತಯಾರಿಸಬಹುದು. ಜಮೀನಿನ ಒಂದು ಮೂಲೆಯಲ್ಲಿ 5 ಮೀಟರ್ ಉದ್ದ, 1.5 ಮೀಟರ್ ಅಗಲ, 1 ಮೀಟರ್ ಆಳ ಇರೋ ಒಂದು ಫ್ರೇಮ್ ಅನ್ನು ಇಟ್ಟು ಅದರ ಕೆಳಭಾಗ ಗೇರಿನ ಸೊಪ್ಪು ಮತ್ತೆ ಎಲೆ ತರಗು ಮತ್ತೆ ಗೇರಿನ ಹಣ್ಣನ್ನು ಹಾಕಿ ಅದರ ಮೇಲೆ ಸಗಣಿ ಸ್ಲರಿಯನ್ನು ಹಾಕಿ ಹೀಗೆ ಆಲ್ಟರ್ನೇಟ್ ಲೇಯರ್ಗಳನ್ನ ಮಾಡಿ ಕೊನೆಗೆ ಮಣ್ಣು ಮುಚ್ಚಿ ನಂತರ ಅದರ ಮೇಲೆ ತೆಂಗಿನ ಗರಿಗಳನ್ನ ಚಿದಚಿ ಕಡಿಮೆ 1-6 ತಿಂಗಳು ಈ ತರ ಬಿಟ್ರೆ ಅದು ಒಳ್ಳೆ ಕಳತಿರೋ ಗೊಬ್ಬರ ಆಗುತ್ತೆ. ಮತ್ತೆ ನಾವು ಒಂದ್ ಮರಕ್ಕೆ ಇದನ್ನ 15-20 ಕೆಜಿ ಹಂಗೆ ನಾವು ಕೊಟ್ರೆ ಇದು ಬಹಳ ಉಪಯುಕ್ತ. ಮತ್ತೆ ಇದನ್ನ ನಾವು ನಮ್ಮ ತೋಟದಲ್ಲೇ ತಯಾರಿಸಬಹುದು. ಇದೇ ರೀತಿ ನಾವು ಎಲೆಗಳನ್ನ ಮತ್ತೆ ಹಣ್ಣುಗಳನ್ನ ಉಪಯೋಗಿಸಿಕೊಂಡು ವರ್ಮಿ ಕಾಂಪೋಸ್ಟ್ ಸಹಿತ ಮಾಡ್ಕೋಬಹುದು. ಇದಲ್ಲದೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಡಬೇಕಾಗುತ್ತೆ. ಗಿಡಗಳ ವಯಸ್ಸಿಗೆ ತಕ್ಕನಾಗಿ ನಾವು ಕೊಡಬೇಕಾಗುತ್ತೆ, ಬೆಳವಣಿಗೆ ನೋಡ್ಕೊಂಡು ನಾವು ಕೊಡಬೇಕಾಗುತ್ತೆ. ಮೊದಲನೇ ವರ್ಷದಲ್ಲಿ ಸುಮಾರು 300 ಗ್ರಾಂ ಯೂರಿಯಾ ಕೊಡಬೇಕಾಗುತ್ತೆ ಮತ್ತೆ 125 ಗ್ರಾಂ ರಾಕ್ ಫಾಸ್ಫೇಟ್ ಕೊಡಬೇಕಾಗುತ್ತೆ ಮತ್ತೆ 40 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮತ್ತೆ ಎರಡನೇ ವರ್ಷ ನಾವು 600 ಗ್ರಾಂ ಯೂರಿಯಾ, 250 ಗ್ರಾಂ ರಾಕ್ ಫಾಸ್ಫೇಟ್ ಮತ್ತೆ 80 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮತ್ತೆ 4ನೇ ವರ್ಷದಿಂದ ನಾವು 1 ಕೆಜಿ ಯೂರಿಯಾ, 1/2 ಕೆಜಿ ರಾಕ್ ಫಾಸ್ಫೇಟ್ ಮತ್ತೆ 200 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಹಿತ ನಾವು ಕೊಡಬೇಕಾಗುತ್ತೆ. ಸ್ಪ್ರೇ ರೂಪದಲ್ಲೂ ಕೊಡಬಹುದು ಮತ್ತೆ ಸಾಯಿಲ್ ಅಪ್ಲಿಕೇಶನ್ ಸಹಿತ ನಾವು ಮಾಡಬಹುದು. ಇದಲ್ಲದೆ ಕೋಳಿ ಗೊಬ್ಬರ 1 ಮರಕ್ಕೆ 10 ಕೆಜಿ ಬಹಳ ಉಪಯುಕ್ತ. ಬೇವಿನ ಹಿಂಡಿ, ಈ ಬೇವಿನ ಹಿಂಡಿ ಸುಮಾರು 1 ಮರಕ್ಕೆ 5 ಕೆಜಿ ಬಹಳ ಉಪಯುಕ್ತ. ಯಾಕೆಂದ್ರೆ ಈ ಕಾಂಡ ಕೊರೆಯುವ ಹುಳ ಬಾಧೆ ಇದ್ದಲ್ಲಿ ಈ ಬೇವಿನ ಹಿಂಡಿ ಒಳ್ಳೆ ಪರಿಣಾಮಕಾರಿಯ ಒಂದು ಗೊಬ್ಬರವಾಗಿ ಇರುತ್ತದೆ. ಅವರವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಗೊಬ್ಬರಗಳನ್ನು ಪೂರೈಕೆ ಮಾಡಲಿ. ಆಮೇಲೆ ಏನು ತುಂಬಾ ಗೊಬ್ಬರ ಕೊಟ್ಟು ಬೆಳೆಯುವ ಅಗತ್ಯ ಇಲ್ಲ. ಇಲ್ಲ ಇಲ್ಲ, ಒಂಥರ ಕಾಡು ಬೆಳೆ. ಬೇರೆ ಅಡಿಕೆ ಮತ್ತು ತೆಂಗಿಗೆ ಹೋಲಿಸ್ಕೊಂಡ್ರೆ ನಿರ್ವಹಣೆ ಬಹಳ ಕಡಿಮೆ. ಏನು ಪ್ರಮುಖವಾಗಿ ಕೊಡಗಿನಲ್ಲಿ ನೀವು ಕಂಡಿರೋದು? ಈ ಬೆಳೆಗೆ ರೋಗ ಬಾಧೆಗಳು ಬಹಳ ಕಡಿಮೆ. ಕೀಟಗಳಲ್ಲಿ 2 ಕೀಟಗಳು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಮತ್ತೆ ನಮ್ಮ ಉತ್ತರ ಕೊಡಗು ಭಾಗದಲ್ಲಿ ಇದೆ. ಅದರಲ್ಲಿ ಚಹಾ ಸೊಳ್ಳೆ ಎಲ್ಲಾ ರಾಜ್ಯದಲ್ಲೂ ಇದು ಬಹಳ ಮುಖ್ಯವಾದ ಒಂದು ಕೀಟ. ಚಹಾ ಸೊಳ್ಳೆ ಬಾಧೆ ಯಾವಾಗ ಬರುತ್ತೆ ಅಂದ್ರೆ ಈಗ ಮಳೆ ಮುಗಿದ ನಂತರ ಹೊಸ ಚಿಗುರು ಬರುತ್ತೆ. ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೊಸ ಚಿಗುರು ಬಂದು ಮತ್ತೆ ಡಿಸೆಂಬರ್ ಟು ಜನವರಿನಲ್ಲಿ ಹೊಸ ಚಿಗುರು ಬಂದ ಸಮಯದಲ್ಲಿ ಇದರ ಬಾಧೆ ಅತಿ ಹೆಚ್ಚಿರುತ್ತದೆ. ಇದರ ಲಕ್ಷಣಗಳೇನೆಂದರೆ ಇದು ಚಿಗುರು ಎಲೆಗಳಲ್ಲಿ ಚಿಕ್ಕ ಕಪ್ಪು ಚುಕ್ಕೆಗಳು ಮೊದಲಿಗೆ ಕಾಣಬಹುದು. ನಂತರ ಚುಕ್ಕೆಗಳೆಲ್ಲ ಜೋಡಣೆ ಆಗಿ ಚಿಗುರು ಪೂರ್ತಿ ಒಣಗಿದ ಸಿಂಪ್ಟಮ್ ಕಾಣಬಹುದು. ನಿರ್ವಹಣೆ ಕ್ರಮಗಳನ್ನ ತಗೊಳ್ಳಿಲ್ಲ ಅಂದ್ರೆ ಇಡೀ ಮರವೇ ಒಂದು ಒಣಗಿದ ರೀತಿಯಲ್ಲಿ ಕಂಡು ಬೆಂಕಿ ರೋಗದ ಲಕ್ಷಣಗಳನ್ನು ನಾವು ಇದರಲ್ಲಿ ಕಾಣಬಹುದು. ಇದರಿಂದ ಸುಮಾರು 50-60% ಇಳುವರಿ ಕಡಿಮೆ ಆಗಿರೋ ಉದಾಹರಣೆಗಳು ನಾವು ಕಂಡಿದ್ದೀವಿ. ಸಣ್ಣ ಗಿಡದಿಂದಲೂ ಕಾಣುತ್ತಾ? ಹೌದು, ಸಣ್ಣ ಗಿಡದಲ್ಲೂ ಚಿಗುರೆಲೆ ಹೂವಿಂದ ಮತ್ತೆ ಎಳೆಯ ಕಾಯಿಯಿಂದ ಇದು ರಸವನ್ನ ಹೀರುತ್ತೆ. ಆ ಸಮಯದಲ್ಲಿ ಮಾತ್ರ ಹೆಚ್ಚಿಗೆ ಕಾಣಿಸುತ್ತೆ, ಬಾಧೆ ಮಾಡುತ್ತೆ. ಹೌದು. ಆ ಸಂದರ್ಭದಲ್ಲಿ ಏನು ಸಿಂಪರಣೆ ಮಾಡ್ಬೇಕಂತ ಹೇಳ್ತೀರಾ ಅಥವಾ ಹೇಗೆ ನಿರ್ವಹಣೆ ಮಾಡ್ಬೇಕು? ಆ ಸಂದರ್ಭದಲ್ಲಿ ನಾವು ಸಿಂಪರಣೆ ಮಾಡೋದಕ್ಕಿಂತ ಭಾಸ್ಕರ ಅಂತ ಒಂದು ವೆರೈಟಿ ಇದೆ. ಓಹೋ. ಅದು ಟಾಲರೆಂಟ್ ಅಂದ್ರೆ ಅದು ಲೇಟ್ ಫ್ಲವರಿಂಗ್ ಇದೆ. ಫೆಬ್ರವರಿ ಮಾರ್ಚ್ ನಲ್ಲಿ ಫ್ಲವರಿಂಗ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ವೆರೈಟಿ. ಬೇರೆ ವೆರೈಟಿಗಳೇನಾದ್ರು ಇದ್ರೆ ನಾವು ಪೆಸ್ಟಿಸೈಡ್ ಯೂಸ್ ಮಾಡಬೇಕಾಗುತ್ತೆ. ಇದನ್ನ 3 ಸ್ಪ್ರೇಗಳನ್ನ ಕೊಟ್ಟು 80-100% ಈ ಬಾಧೆಯಿಂದ ಮುಕ್ತಿಯನ್ನು ಹೊಂದಬಹುದು. ಮೊದಲನೇದಾಗಿ ಪ್ರೊಫಿನೋಫಾಸ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನ 1 ಲೀಟರ್ ನೀರಿಗೆ 1 ml ಅಷ್ಟು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಚಿಗುರು ಬಿಡುವ ಟೈಮ್ನಲ್ಲಿ. ಇದಾದ 20 ದಿನಗಳ ನಂತರ ನಾವು ಟ್ರೈಜೋಫಾಸ್ ಅಂತ ಒಂದು ಕೆಮಿಕಲ್ ಇದೆ, ಇದನ್ನು ಸಹಿತ 1 ಲೀಟರ್ ನೀರಿಗೆ 1 ml ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತೆ. ಇದಾದ ನಂತರ ಲ್ಯಾಂಡೋಸೈಲೆಂಟ್ ಒಂದು 1/4 ml ಅನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇಷ್ಟು ನಾವು 3 ಸ್ಪ್ರೇಗಳನ್ನ ತಗೊಂಡ್ರೆ 80-100% ನಾವು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬಹುದು. ಇನ್ನು ಕಾಯಿ ಬಲಿಯೋ ಒಂದು ಹಂತ ತಲುಪ್ತಂದ್ರೆ ಈ ಕೀಟ ಹತ್ತೋಟಿ ಏನು ಅಂತ ಕಷ್ಟ ಇಲ್ಲ, ಮತ್ತು ಕೀಟದ ಹಾನಿನೂ ಇಲ್ಲ. ಇದು ಮಾರ್ಚ್ ನಂತರ ಇದು ಕೀಟಗಳ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಚಿಗುರು ಹೂವು ಎಳೆಕಾಯಿ ಎಳೆಕಾಯಿ ಇದು ಎಲೆನೂ ತಿನ್ನುತ್ತೆ ಹೂವನ್ನು ತಿನ್ನುತ್ತೆ ಮತ್ತೆ ಕಾಯಿನು ಹಾಳು ಮಾಡುತ್ತೆ. ಹೇಗೆ? ಹೌದು, ರಸ ಇರುತ್ತೆ. ಇದು ರಸ ಇರೋದ್ರಿಂದ ಕಪ್ಪು ಚುಕ್ಕೆಗಳು ಬರ್ತವೆ, ಆದ್ರಿಂದ ಸೈಜ್ ರೆಡ್ಯೂಸ್ ಆಗುತ್ತೆ. ನಮ್ಮ ಗೇರು ಬೀಜದ ಸೈಜ್ ಸುಮಾರು 6-7 ಗ್ರಾಂ ಬರಬೇಕಾಗಿದ್ದು ಬರೀ 3-4 ಗ್ರಾಂ ಬರುತ್ತೆ, ಕೆಲವೊಮ್ಮೆ 2 ಗ್ರಾಮು ಬರುತ್ತೆ. ಸಣ್ಣ ಕೀಟ ಅಲ್ವಾ? ಸಣ್ಣ ಕೀಟ, ದೊಡ್ಡ ಹಾನಿ ಇರುವೆ ಅಷ್ಟು ಇರುತ್ತೆ, ರೆಕ್ಕೆ ಇರುತ್ತೆ, ಕಾಣುತ್ತೆ ಅಲ್ವಾ? ನಾವು ನೋಡಬಹುದು ಅದನ್ನ. ನೋಡಬಹುದು ಅಲ್ವಾ? ಹೌದು. ಈ ಒಂದು ಕೀಟ ಬಿಟ್ರೆ ಇನ್ಯಾವುದು ಹೆಚ್ಚಿಗೆ ಹಾನಿ ಮಾಡೋದು? ಇದೊಂದು ಪ್ರಮುಖವಾದ ಕೀಟ. ಇದಲ್ಲದೆ ಹಳೆ ತೋಟಗಳಲ್ಲಿ ನಮಗೆ ಕಂಡುಬರುವ ಬಾಧೆ ಎಂದರೆ ಕಾಂಡ ಮತ್ತು ಬೇರು ಕೊರೆಯುವ ಹುಳು. ಇದೊಂದು ಬೀಟಲ್ ಜಾತಿಗೆ ಸೇರಿದ ಹುಳು. ಈ ಒಂದು ದುಂಬಿ ಏನ್ ಮಾಡುತ್ತೆ ಅಂದ್ರೆ ಮರದ ತೊಗಟೆಯ ಸಂಧಿಗಳಲ್ಲಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಗಳಿಂದ ಹುಳುಗಳು ಆಚೆ ಬಂದು ಕಾಂಡವನ್ನು ಕೊರಲಿಕ್ಕೆ ಶುರು ಮಾಡುತ್ತೆ. ಕೊರೆದು ಕೊರೆದು ಅದು ಒಳಗಡೆ ಹೋಗಿ 6-7 ತಿಂಗಳು ಮರದ ಒಳಗಡೆನೆ ಇರುತ್ತೆ. ಇದನ್ನು ಹೇಗ್ ಕಂಡಿಡಬಹುದು ಅಂದ್ರೆ ಕಾಂಡಗಳನ್ನ ನಾವು ನೋಡಿದಾಗ ನಮ್ಗೆ ರಂಧ್ರಗಳು ಕಾಣ್ತವೆ. ಆ ರಂಧ್ರಗಳಲ್ಲಿ ಮರಗಳನ್ನು ತಿಂದು ಬಿಟ್ಟಿರುವ ಹುಡಿ ಬಿದ್ದಿರುತ್ತೆ, ಅದಲ್ದಲೆ ಹಿಕ್ಕೆ ತರ, ಅದಲ್ದಲೆ ಮತ್ತೆ ಗಮ್ ತರ ಒಂದು ದ್ರವಣ ಒಂದು ಅಲ್ಲಿ ಸೋರ್ತಾ ಇರುತ್ತೆ. ಅದು ಒಂದರ ಲಕ್ಷಣ. ಈ ತರ ಲಕ್ಷಣಗಳು ಕಂಡು ಬಂದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದು ಹುಳಿಯಿಂದ ಅಥವಾ ಬಾಚಿಯಿಂದ ನಾವು ರಂಧ್ರವನ್ನು ನಾವು ಕೆತ್ತಿ ಕ್ಲೋರೋಫೆರಿಫಾಸ್ 20 ml ಮತ್ತೆ COC 15-20 ಗ್ರಾಮ್ 1 ಲೀಟರ್ಗೆ ಮಿಕ್ಸ್ ಮಾಡಿ ಆ ದ್ರಾವಣವನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ರೆ ಆ ಹುಳುಗಳು ಸಾಯುತ್ತೆ ಇರೋದು. ಇದಲ್ಲದೆ ಬೇರೆ ಹುಳುಗಳು ಮೊಟ್ಟೆ ಇಡೋದಕ್ಕೆ ನಾವು ಆಸ್ಪದನ್ನು ಕೊಡೋದಿಲ್ಲ. ಅದಲ್ದಲೆ ಈ ಕೊಂಬೆಗಳೇನಾದ್ರೂ ಡ್ಯಾಮೇಜ್ ಆಗಿದ್ರೆ ಆ ಕೊಂಬೆಗಳನ್ನ ನಾವು ಕತ್ತರಿಸಿ ಅದನ್ನ ಸುಟ್ಟಾಕ್ಬೇಕು. ಈ ಕಸಿ ಮಾಡಿದ ಗಿಡಗಳು ಒಂದೇ ಸಮನೆ ಹೂ ಬಿಟ್ಟು ಮತ್ತೆ ಅದು ಯೂನಿಫಾರ್ಮಿಟಿ ಇರುತ್ತೆ. ಅದೇ ನಾವು ಗೇರು ಬೀಜದಿಂದ ತಯಾರಿಸಿದ ಸಸಿಗಳನ್ನ ನೆಟ್ರೆ ಅದ್ರದ್ದು ಹಾರ್ವೆಸ್ಟಿಂಗ್ ಇರ್ರೆಗ್ಯುಲರ್. ಈಗಂತೂ ಬಹಳ ಜನ ಕಸಿ ಕಟ್ಟಿದ ಗಿಡಗಳನ್ನ ಹಾಕೋದು ಅಲ್ವಾ? ಹೌದು. ಹಣ್ಣು ಕೊಡಗಿನಲ್ಲಿ ಯಾವಾಗ ಕಾಣುತ್ತೆ? ಹಣ್ಣಾಯ್ತಂದ್ರೆ ಕಟ್ ಆಗ ಮಾರ್ಚ್ ಏಪ್ರಿಲ್ ಈ ಸಮಯದಲ್ಲಿ ಕಾಣುತ್ತೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಹೂ ಕಾಣಿಸುತ್ತೆ. ಹೌದು, ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ. ಹಣ್ಣಾದ ನಂತರ ಅದು ನಾವೇನ್ ಅದನ್ನ ಹಾರ್ವೆಸ್ಟ್ ಮಾಡ್ಬೇಕು ಕೊಯ್ಬೇಕು ಅಂತ ಇಲ್ಲ. ಹಣ್ಣಾದ್ಮೇಲೆ ಅದು ತನ್ನಗೆ ಉದುರುತ್ತೆ, ಎಲ್ಲ ಹೆಕ್ಕಿಕೊಂಡು ಅದರಿಂದ ಗೇರುನ ಬೇರ್ಪಡಿಸಿ ಹೆಚ್ಚು ಕಡಿಮೆ 3-4 ದಿನ ಒಳ್ಳೆ ಬಿಸಿಲಲ್ಲಿ ನಾವು ಒಣಗಿಸಿದ್ರೆ ಅದರ ಮಾಯಿಸ್ಚರ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. 25% ಮಾಯಿಸ್ಚರ್ ಇರುತ್ತೆ. ಅದನ್ನ ನಾವು 9% ಇಂದ ಕೆಳಗಡೆ ತಂದ್ರೆ 1 ವರ್ಷಕ್ಕಿಂತ ಹೆಚ್ಚು ಸ್ಟೋರ್ ಮಾಡಬಹುದು. ಏನಾದ್ರೂ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಸ್ಟೋರ್ ಮಾಡಿ ಮುಂದಿನ ವರ್ಷ ಅದನ್ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಬಹುದು. ಅದರಿಂದ ಒಣಗಿಸೋದು ಬಹಳ ಮುಖ್ಯವಾದ ಒಂದು ಅಂಶ. ಇದರಲ್ಲಿ ಕಾಯಿ ಕಚ್ಚುವ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಗೇರಿಗೆ ಏನಂದ್ರೆ ನೀರೇನ್ ಬೇಕಿಲ್ಲ ಅಂತ ಎಲ್ಲ ಹೇಳ್ತಾರೆ, ಆದ್ರೆ ಹೂವಿನ ಸಮಯದಲ್ಲಿ ನೀರ್ ಬೇಕಾಗಿರಲ್ಲ. ಹೂವ ಬರೋದಕ್ಕೆ ಸ್ಟ್ರೆಸ್ ಬೇಕಾಗುತ್ತೆ, ಆದ್ರಿಂದ ಸ್ಟ್ರೆಸ್ ಇಂದ ಹೂವ ಆಗುತ್ತೆ. ಹೂವ ಆದ ನಂತರ ಕಾಯಿ ಕಚ್ಚುವ ಸಂದರ್ಭದಲ್ಲಿ ಇರಿಗೇಷನ್ ಬೇಕೇ ಬೇಕು. ಆದ್ರಿಂದ ನಾವೇನಾದ್ರೂ ನೀರಿನ ಸೌಲಭ್ಯ ಇದ್ದಲ್ಲಿ ಒಂದು ಮರಕ್ಕೆ 15 ದಿನಕ್ಕೊಮ್ಮೆ 200 ಲೀಟರ್ ನೀರ್ ಕೊಟ್ಟರೆ ಒಂದು ಮರಕ್ಕೆ ಅದು ಬಹಳ ಉಪಯುಕ್ತ. ಇಳುವರಿಯನ್ನು 2 ಪಟ್ಟು ಜಾಸ್ತಿ ಮಾಡಬಹುದು. ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡ್ರೆ ಒಂದು ದಿನಕ್ಕೆ ನಾವು ಸುಮಾರು 15 ಲೀಟರ್ ಒಂದು ಮರಕ್ಕೆ ಕೊಟ್ಟರು ಸಾಕು, ಇಳುವರಿ ದ್ವಿಗುಣಗೊಳ್ಳುತ್ತೆ, ಗೇರು ಕ್ವಾಲಿಟಿನೂ ಸಹಿತ ಇನ್ಕ್ರೀಸ್ ಆಗುತ್ತೆ. ನೋಡಿ, ಗೋಡಂಬಿ ಬಗ್ಗೆ ಎಷ್ಟೊಂದು ವಿಚಾರಗಳು ಇದಾವೆ. ನಮ್ಮ ಕೃಷಿಕರು ಈ ನಿಟ್ಟಿನಲ್ಲಿ ಗಮನ ಹರತ್ತೆ, ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಆ ಪ್ರದೇಶದಲ್ಲಿ ಜಮೀನುಗಳನ್ನ ಹಾಗೆ ಬಿಡೋದ್ಕಿಂತ ಈ ತರದ ಬೆಳೆಗಳನ್ನ ಸಾಗುವಳಿ ಮಾಡಿಕೊಂಡ್ರೆ ಒಳ್ಳೇದು. ತೋಟಗಾರಿಕೆ ಇಲಾಖೆ ಈ ನಿಟ್ಟಿನಲ್ಲಿ ಚೆನ್ನಾಗಿ ಸಹಾಯಕ್ಕೆ ಬರ್ತಾ ಇದೆ, ಬೆಂಬಲವನ್ನ ನೀಡ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಹೇಳಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳುಗರೆ, ಇದುವರೆಗೆ ಗೋಡಂಬಿ ಬೇಸಾಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ತಿಳಿಸಿದವರು ಮಡಿಕೇರಿಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಎಸ್ ವಿಜೇತಾ ಅವರು. ಇವರ ಸಂಪರ್ಕಕ್ಕೆ ಸಂಖ್ಯೆ 7356842208, 7356842208. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಕೊಡಗಿನಲ್ಲಿ ಗೋಡಂಬಿ ಕೃಷಿ ನಡೀತಾ ಇದೆ. ಗೋಡಂಬಿ ಗಟ್ಟಿ ಬೆಳೆ, ಅಷ್ಟು ಸುಲಭವಾಗಿ ನಲುಗೋದಿಲ್ಲ. ಮಳೆಯ ಕೊರತೆಯನ್ನು ಸಹಿಸಿಕೊಳ್ಳುವ, ಕೆಲವೊಮ್ಮೆ ಮಳೆ ಹೆಚ್ಚಾದ್ರೂ ಅದನ್ನು ತಡೆದುಕೊಳ್ಳುವ ಗುಣ ಇದಕ್ಕಿದೆ. ಗೋಡಂಬಿ ಬೆಳೆಯಲ್ಲಿ ಸೂಕ್ತವಾದ ಪೋಷಣಾ ಕ್ರಮಗಳನ್ನು ಅನುಸರಿಸಿಕೊಂಡ್ರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಬೋದು. ಅನೇಕ ಬೆಳೆಗಳು ಕನಿಷ್ಠ ಕಾಳಜಿಯಲ್ಲೂ ಬೆಳೀತಾ ಇರ್ತವೆ, ಫಲ ನೀಡ್ತಾ ಇರ್ತವೆ. ಆದರೆ ಈ ರೀತಿಯ ಬೆಳೆಗಳಿಗೆ ತುಸು ಗೊಬ್ಬರ, ನೀರು ಹಾಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡ್ರೆ ನಾವು ಅಂದುಕೊಂಡದ್ದಕ್ಕಿಂತ ಒಳ್ಳೆಯ ಇಳುವರಿ, ಒಳ್ಳೆಯ ಬೆಳವಣಿಗೆ ಕಾಣುತ್ತದೆ. ಗೋಡಂಬಿ ಬಹುವಾರ್ಷಿಕ ಬೆಳೆ, ಸಮಸ್ಯೆಗಳು ಕಡಿಮೆ, ಬೇಡಿಕೆ ಚೆನ್ನಾಗಿದೆ, ಬೀಜ ಬೇಗ ಕೆಡೋದಿಲ್ಲ. ಬೇಡಿಕೆಯನ್ನು ನೋಡಿಕೊಂಡು ಸ್ವಲ್ಪ ದಿನಗಳ ಕಾಲ ಇಟ್ಟು ಮಾರಾಟ ಮಾಡಬಹುದು. ದನಕರುಗಳ ಹಾವಳಿ ಇದಕ್ಕಿಲ್ಲ. ಗೋಡಂಬಿಯ ಎಲೆಗಳನ್ನು ಬೇರೆ ಬೇರೆ ಪ್ರಾಣಿಗಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಗೋಡಂಬಿ ಬೆಳೆಯಲ್ಲಿ ಸಾಕಷ್ಟು ತಳಿ ಸಂವರ್ಧನೆ ಕೆಲಸಗಳು ಸಾಗಿದವೆ. ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಕಡಿಮೆ ಮಳೆ ಬೀಳುವ ಅಥವಾ ತುಸು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಿಗೆ ಸೂಕ್ತವಾಗುವ ತಳಿಗಳನ್ನು ತಜ್ಞರು ಬಿಡುಗಡೆ ಮಾಡಿದ್ದಾರೆ. ಗೋಡಂಬಿಯ ಗಿಡಗಳು ಬೆಳೀತಾ ಬೆಳೀತಾ ಹರಡಿಕೊಳ್ತವೆ, ತುಂಬ ಎತ್ತರಕ್ಕೆ ಹೋಗೋದಿಲ್ಲ. ಕಸಿ ಕಟ್ಟಿದ ಗಿಡಗಳಲ್ಲಿ ಬೆಳವಣಿಗೆ ಎತ್ತರವಾಗಿರೋದಿಲ್ಲ, ತುಸು ಹರಡಿಕೊಂಡು ವೃದ್ಧಿಯಾಗ್ತವೆ. ಒಂದೇನೆಂದರೆ ಗೋಡಂಬಿಯಲ್ಲಿ ಬೀಜಗಳನ್ನು ಕಟಾವು ಮಾಡಲಿಕ್ಕೆ ಶಮನೇ ಇಲ್ಲ. ಹಣ್ಣಾದ ತಕ್ಷಣ ತಂತಾನೆ ಬೀಜ ಸಮೇತ ಹಣ್ಣು ಬಿದ್ದುಬಿಡುತ್ತೆ. ಹಣ್ಣನ್ನು ಸೇವನೆಗೆ ಉಪಯೋಗಿಸ್ಕೊಳ್ಬೋದು. ಕರಾವಳಿ ಪ್ರದೇಶಗಳ ಕೆಲವು ಭಾಗಗಳಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಮೌಲ್ಯವರ್ಧನೆ ಮಾಡೋದಿದೆ. ಗೋಡಂಬಿಯ ಸಂಸ್ಕರಣೆಗೆ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಕರಣಾ ಘಟಕಗಳಿದ್ದಾವೆ. ಮಾರಾಟಕ್ಕೂ ವ್ಯವಸ್ಥೆ ಇದೆ. ಏಕಬೆಳೆಯಾಗಿ ಅಂತರ ಬೆಳೆಯಾಗಿ ಗೋಡಂಬಿಯನ್ನು ಸಾಗುವಳಿ ಮಾಡಬಹುದು. ಆದರೆ ನೆರಳು ಗೋಡಂಬಿಯ ಗಿಡಗಳ ಮೇಲೆ ಬೀಳ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಕಾಣಲಿಕ್ಕಾಗುವುದಿಲ್ಲ. ಗೋಡಂಬಿ ಮರಗಳಿಗೆ ಅಥವಾ ಸಸಿಗಳಿಗೆ ಚೆನ್ನಾಗಿ ಬಿಸಿಲು ತಾಗಿದಷ್ಟು ಬೆಳವಣಿಗೆ ಉತ್ತಮವಾಗಿರ್ತದೆ. ಬಿಸಿಲು ಕಮ್ಮಿ ಇರುವ ಪ್ರದೇಶಗಳಲ್ಲಿ ಅಥವಾ ತೋಟಗಳಲ್ಲಿ ಇದನ್ನು ಬೆಳೆಯೋದು ಅಷ್ಟು ಸೂಕ್ತವಲ್ಲ. ಅತಿ ಶೀತ ಗೋಡಂಬಿಗೆ ಒಳಿತಲ್ಲ. ಹೀಗೆ ಗೋಡಂಬಿಯ ಬಗ್ಗೆ ಹತ್ತಾರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿಕರು ತಜ್ಞರ ಸಲಹೆಗಳನ್ನು ಪಡ್ಕೊಂಡು ಇಲಾಖೆ ಸಹಾಯಧನ ಕೊಡ್ತಾ ಇದ್ರೆ ಅದನ್ನು ಉಪಯೋಗಿಸಿಕೊಂಡು ಈ ಬೆಳೆಯ ಸಾಗುವಳಿಯಲ್ಲಿ ತಮ್ಮನ್ನು ತೊಡಸ್ಕೊಳ್ಬಹುದು. ತೋಟಗಾರಿಕೆ ಇಲಾಖೆ ಈ ಹಿಂದೆಲ್ಲ ಗೋಡಂಬಿ ಬೆಳೆ ಅಭಿವೃದ್ಧಿಗೆ ಸಹಾಯಧನವನ್ನು ನೀಡ್ತಾ ಬಂದಿದೆ, ಸಲಹೆಗಳನ್ನು ಕೊಡ್ತಾ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಮಡಿಕೇರಿ ತಾಲೂಕಿನಲ್ಲಿ ಗೋಡಂಬಿ ಬೆಳೆ ಚೆನ್ನಾಗಿ ಬರುತ್ತೆ. ಸಂಪಾಜೆ, ಪೆರಾಜೆ, ಚೆಂಬು, ಆಚೀಚಿನ ಗ್ರಾಮಗಳಲ್ಲಿ ಗೋಡಂಬಿಯನ್ನು ಬೆಳೆಯಲಾಗಿದೆ. ಇನ್ನು ಸೋಮವಾರಪೇಟೆ ತಾಲೂಕಿನ ಅರೆಮಲೆನಾಡು ಅಥವಾ ಬಯಲು ಪ್ರದೇಶಗಳಲ್ಲೂ ಗೋಡಂಬಿ ಉತ್ತಮವಾಗಿ ಬರ್ತದಂತನ್ಕೊಂಡು ಅಧಿಕಾರಿಗಳು ತಜ್ಞರು ಹೇಳ್ತಿದ್ದಾರೆ. ಕೆಲವೊಬ್ಬರು ಗೋಡಂಬಿಯನ್ನು ಬೆಳೆಸಿದ್ದಾರೆ. ಗೋಡಂಬಿ ಬಡವರ ಬಂಧು, ಕಮ್ಮಿ ಕಾಳಜಿಯಲ್ಲಿ ಉತ್ತಮ ಪ್ರತಿಫಲವನ್ನು ನೀಡುವ ಬೆಳೆಯಿದು. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು,

ಕರ್ನಾಟಕ ಕೊಡಗು ಸಾಹಿತ್ಯ ಅಕಾಡೆಮಿ ಆದ್ಮೇಲೆ ಇದೇ ತಿಂಗ ಪತ್ತಾಂಗ ಪೊಲಾಕ 10 ಗಂಟೆಗೆ ಮಡಿಕೇರಿಲುಳ್ಳ ಕೊಡಗು ವಿದ್ಯಾಲಯ ಭಾರತೀಯ ವಿದ್ಯಾಭವನದ ಕಕ್ಕಡ ನಮ್ಮೆ ದಂಡೆರ್ತಿ 21 ಕಾರ್ಯಕ್ರಮ ನಡಪ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಂಎಲ್ಸಿ ಮಂಡೆಪಂಡ ಸುನಿಲ್ ಸುಬ್ರಹ್ಮಣ್ಯ ನಡೆತುವ. ಈ ನೆರತ್ಲ ಕೊಡವತ ಕಳ್ತು ಕರಡ ಕೂಟತ್ರ ಅಧ್ಯಕ್ಷ ಚಟ್ಟಂಗಡ ರವಿ ಸುಬ್ಬಯ್ಯಾವು ಕಕ್ಕಡ ತಿಂಗತ್ರ ನೈಪು ಪೈಪು ತೀನಿ ವಿಷಯದ ಮೇದ ವಿಚಾರ ಮಂಡನೆ ಮಾಡುವ. ತೀನಿ ನಮ್ಮೆಲೆ ಫಲತತ್ರ ಅಡಿಗೆ ಪೈಪೋಟಿ ಇಪ್ಪ ಚೋದು ಪ್ರಶ್ನೆ ಸಿಡಿರ ಪ್ರದರ್ಶನ ಪಿಂಜ ಮಾರಾಟ ಇಪ್ಪ ಅಂದ ಅಕಾಡೆಮಿಯ ಅಧ್ಯಕ್ಷ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯಾವು ಅರಿಚಿಟಿತ್ತು. ಕೋವಿಡ್ 19 ಅಂಟು ಕಾಯಿಲೆ ಅದಿಯಾಯಿಂಡು ಉಳ್ಳಾನಗುಂಡ್ ಕೊಡಗಂಜ ಕೇರಳಕ ಪೊಪ್ಪ ಪಿಂಜ ಕೇರಳ ರಾಜ್ಯ ತಂಜ ಬಪ್ಪ ಎಲ್ಲ ಕೆಎಸ್ಆರ್ಟಿಸಿ ಬಸ್ ಪಿಂಜ ಖಾಸಗಿ ಬಸ್ ಸಂಚಾರತ್ನ ಇದೇ ಆಗ